ಹಾಕೆ ಮಾರುತು ತುಳು ಕಾಸಿ ಕೊಂಡ ಮಾರೆ ಕಾಯಿ ಕಿದಿದೀರ ಕಾಸಿ ಕೊಂಡ ಮಾಕಿ ದೀಜ ಅಲ್ಲೇರ ಓಲ ಕಾಸಿ ಕೊಂಡ ಮಾಕಿ ದೀಜ ಅಲ್ಲೇರ ವಡವಟ್ಟಿ ಗ್ರಾಮದ ಶ್ರೀ ಅಮರಪ್ಪ ಹಾಗೂ ಸಂಗಡಿಗರಿಂದ ಲಂಬಾಣಿ ಪದಗಳನ್ನು ಕೇಳಿದ್ರಿ. ಇಂದಿನ ಜನಪದ ಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ರಾಯಚೂರು FM ಕೇಂದ್ರ. ಶ್ರೋತೃ ಬಂಧುವರೇ, ಸಮಯ 7 ಗಂಟೆ ಆಗುತ್ತಲಿದ್ದು ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಮೂಡಿಬರುವುದು. ಇದು ಆಕಾಶವಾಣಿ ಕರ್ನಾಟಕ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿಯ ಅಮೃತ ಮಹೋತ್ಸವ ವಿಶೇಷ ಏರ್ ನೆಕ್ಸ್ಟ್. ನಿಮ್ಮ ಕನಸಿಗೆ ನಿಮ್ಮದೇ ಮಾತು.